ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 08032720035. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ಏನಾಯ್ತು, ಹಾವು ಕಚ್ಚಿದೆಯಾ? ಈಗಲೇ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಹಾವು ಕಚ್ಚಿದಾಗ ಮನೆಯಲ್ಲಿ ಕೈಮದ್ದು ಅಥವಾ ಉಪಚಾರ ಇಲ್ಲ. ಹಾವು ಕಚ್ಚಿದಾಗ ಜಾದು ಅಥವಾ ಮಾಯ ಮಾಡಬೇಕಾ? ಇಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಜೀವ ಉಳಿಸಿ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾಂಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಾಂತಪ್ಪ, ದೇವಪ್ಪ ಗುಡೇಕರ್ ಮತ್ತು ತಂಡದವರಿಂದ ಗೊಂದಲಿಗರ ಒಂದು ಪದವನ್ನು ಕೇಳೋಣ. ಈ ಪದ ಕೇಳಲಿಕ್ಕೆ ಬಲು ಮಾಯ, ತುಕ ಮಾಡಿ ಅಣ್ಣು ತೆವಿ ನ್ಯಾಯ. ಈ ವಕ್ರ ಅಣ್ಣುಗದ ದೇಹ ಬಿಟ್ಟು ಗಗಾಡು ಮಾರಾಯ ಜೀ. ನನ ನಿನ್ನ ಪ್ರೀತಿ ಬಳಲಕ ಕುಡಿದಂಗ ಮೂತ ಮಾಡಿ ಕದೀ. ನಮ ನಿಮ್ಮ ಪ್ರೀತಿ ಬಳಲಕ ಕುಡಿದಂಗ ಮೂತ ಮಾಡಿ ಕದೀ. ನಮ ನಿಮಗ ಬಂದಿಲ್ಲ ಕೆಡಕ ನೀ ಕುಂತಿ ಕುತ್ತಿಗೆ ಕೊಯ್ಯ ಕಾದಿಯ. ನಮ ನಿಮಗ ಬಂದಿಲ್ಲೋ ಕೆಡಕ ನೀ ಕುಂತಿ ಕುತ್ತಿಗೆ ಕೊಯ್ಯಾಕ. ಯಮರಾಜ ಬಂದ ಕರಿಯಾಕ ನಾ ಹೊಂಟ ನಿಂತನೆ ಸ್ವರ್ಗ. ಯಮರಾಜ ಬಂದ ಕರಿಯಾಕ ನಾ ಹೊಂಟ ನಿಂತನೆ ಸ್ವರ್ಗ. ನೀ ಯಾರು ನನಗ ಕೇಳುದಕ ಇಲ್ಲಿಲ್ಲ ಹುಕುಮ ಇರುದಕ. ನೀ ಯಾರು ನನಗ ಕೇಳುದಕ ಇಲ್ಲಿಲ್ಲ ಹುಕುಮ ಇರುದಕ. ಇಟ್ಟೇಳಿ ಕೆಪ್ಪೆತ್ರಿ ದಿಕ್ಕ ದೇಹಕ್ಕ ಬಂತು ಗುಳು ದುಃಖ. ಯಾರ ಮುಂದ ಹೇಳ್ತಿರಲ ದುಃಖ ಯಾರಾಗುದಿಲ್ರಿ ಆಳುಕ. ಯಾರ ಮುಂದ ಹೇಳ್ತಿರಿಂಗಳ ದುಃಖ ಯಾರಾಗುದಿಲ್ರಿ ಆಳುಕ. ನಮ್ಮ ಸಂಸಾರ ಕಂಡ ಬನ್ನಿ ಕಾಸೆ ರಮೇಶೂರ. ಪಾಡಿತ್ವ ಎನ್ನ ಸಂಸಾರ ಕಂಡ ಬನ್ನಿ ಕಾಸೆ ರಮೇಶೂರ. ಅಕ್ಕತ್ತಿ ತೀರಲಿಲ್ಲ ನಂದ ನಾನು ಇದ್ದ ಮುಂದಿಂದ. ನೆಪ್ಪಾಗತೈತಿ ಒಂದೊಂದ ನಾ ಹೇಳೋದೇನು ನಿಮ್ಮ ಮುಂದ. ಸಾರಾಯಿ ಮಲ್ಲಡದಿಂದ ಸಾರಾಯಿ ನೆಲವ ಗಚ್ಚಿಂದ. ಮೇಲೆ ಜುಮ್ರ ಹಚ್ಚಿನ ಬಗಲ ಮುಂದ ತೂಗುವ ಮಂಚ ಭವಯಿಂದ. ಮೇಲೆ ಜುಮ್ರ ಹಚ್ಚಿನ ಬಗಲ ಥಡಿಯ ಕುತ ನೀದ ಮೈ ಮ್ಯಾಲ ಹತಳ ಹೂವಿಂದ. ಹಸಲುವ ಥಡಿಯ ಕುತ ನೀದ ಮೈ ಮ್ಯಾಲ ಹತಳ ಹೂವಿಂದ. ಕೇಳಿ ಬಂತ ಒಳಗಿಂದ ಕಳಲ ಕೃಷ್ಣ. ಸಂತು ಹೊಲು ಚಂದ್ರ